ಪೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನೊತೇ ಗಿರಿವರವಿಂಗ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ಜಿನಿ ರಮ್ಯ ಕಪರ್ಜಿನಿ ಶೈಲ ಸುತೇ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರಸೇ ಶಿಖರ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಧಾನಯ ಜಗತೇ ಮಧು ಮಧುರೇ ಮಧು ಕೈಟವ ಭಂಜಿನಿ ಕೈಟವ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ಜಿನಿ ಸಮ್ಯಕ ಪರ್ಜಿನಿ ಶೈಲ ಸುತೇ ಐರಣ ದೂರ್ಮದ ಶತ್ರುವ ಗೋಬಿತ ದುರ್ಬರ ನಿರ್ಧರ ಶಕ್ತಿ ದೃಢೇ ಚತುರ ವಿಚಾರ ದುರಿ ಮಹಾಶಿವ ಭೂತ ಕೃತ ಪ್ರಮಸಾಧಿಪತೇ ದುರಿತ ದುರಿ ಹದುರಾಶಯ ದುರ್ಮದ ದಾನವ ದೂತ ಕೃತಾಂತ ಮತೆ ಜಯ ಜಯ ಕೃತಿ ಮಾತೃ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಶತೇ ಸಮರ ವಿಶೋಚಿತ ಶೋಣಿತ ಬೀಜ ಸಮೋದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭನಿ ಶುಂಭ ಮಹಾಹವ ತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ಜಯ ಜಯ ಜಪ್ಯ ಜಯ ಜಯ ಶಬ್ದ ಪರಸ್ತುತಿ ತತ್ಪರ ವಿಶ್ವನುತೇ ಜನ ಜನ ಜಿಂಝಿಮಿ ಜಿಂಕೃತ ನೂಪುರ ಸಿಂಧಿತ ಮೋಹಿತ ಭೂತಪತೆ ನಟಿತ ನಟಾರ್ಥ ನಟಿ ನಟ ನಾಯಕ ನಾಟಿತ ನಾಟ್ಯ ಸುಗಾನನದೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ಐ ಸುಮನಸ್ಸು ಮನಸ್ಸು ಮನಸ್ಸು ಮನಸ್ಸು ಮನೋಹರ ಕಾಂತಿಯುತೇ ಸುತ ರಜನಿ ರಜನಿ ರಜನಿ ರಜನಿ ಕರವೀಕರ ಪತ್ರವೃತೇ ಸುನಯನ ವಿಭ್ರಮರ ಭ್ರಮರ ಭ್ರಮರ ಭ್ರಮರ ಭ್ರಮರಾಧಿಪತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ಕಮಲ ಕಲಾಮಲ ಕೋಮಲ ಕಾಂತಿ ಕಲಾ ಕಲಿತಾಮಲ ಬಾಲಲಿತೇ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕೇಳಿ ಚಲ ಚಲ ಹಂಸಕುಲೇ ಕಳಿಕುಲ ಸಂಕುಲ ಕುವಲಯ ಮಂಡಲ ಮೌಲಿ ಮಿಲದ್ವ ಕುಲಾಲಿ ಕುಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ಕರ ಮುರಳೀರವ ವೀಜಿತ ಕೂಜಿತ ಲಜ್ಜಿತ ಕೋಕಿಲ ಮಂಜುಮಸೆ ಕಿಳಿತ ಪುಲಿಂಗ ಮನೋಹರ ಗುಂಜಿತ ರಂಜಿತ ಶೈಲನಿ ಕುಂಜಗತೆ ನಿಜ ಗುಣಭೂತ ಮಹಾಶಬರೀಗಣ ಸದ್ಗುಣ ಸಂವೃತ ಕೇಳಿತಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ವಿಜಿತ ಸಹಸ್ರ ಕರೈಕ ಸಹಸ್ರ ಕರೈಕ ಸಹಸ್ರ ಕರೈಕನುತೇ ಕೃತ ಸುರ ತಾರಕ ಸಂಗರ ತಾರಕ ಸಂಗರ ತಾರಕ ಸೂನು ಸುತೇ ಸುರತ ಸಮಾಧಿ ಸಮಾನ ಸಮಾಧಿ ಸಮಾನ ಸಮಾಧಿ ಸುಜಾತರತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೇ ಆ पदकमलं करुणानिलये वरिवस्यति योनुदिनं सचिवे अयि कमले कमलानिलये कमलानिलय सकतं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते अयि मयि दीन दयालुतया कृपयैव त्वया भवितौ यमुहे अयि जगतो जननी कृपया चियतासिततानुहितासिरते यदुचितमत्र भवत्युररि कुरुता दुरितापमपा कुरुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते।